ಜೀವನದ ಪಯಣದಲ್ಲಿ ನೀ ಬಂದೆ, ಸಾವಿರದ ಸಂತೋಷ ಸಿರಿ ತಂದೆ. ನೀನ್ಯಾರು ಏನು ನಾನ್ ಯಾರು ಏನು, ಸಿಹಿ ಸ್ನೇಹ ಪಡೆದೆ ಉತ್ಸಾಹವೇನು ಉಲ್ಲಾಸವೇನು, ನೀ ನನ್ನ ಸೇರಿದೆ ಹೊಮ್ಮಿದ ಪ್ರೇಮದ ಹೊಮ್ಮಿದ ಪ್ರೇಮದ ಬಾಳ ಸಾಗಿದೆ. ಜೀವನದ ಪಯಣದಲ್ಲಿ ನೀ ಬಂದೆ, ಸಾವಿರದ ಸಂತೋಷ ಸಿರಿ ತಂದೆ. ಹಾಸಿ ತಂಗಾಡಿ ಬೀಸಿ ಹೂವು ಕಂದ ತರಲಿ, ನಗೆ ಹಾರೈಸಿ ಬಗೆ ಪೂರೈಸಿ ಸಂದೇಶ ಸಾರಲಿ. ಒಂದಾದ ಪ್ರೀತಿ ರಂಗಾದ ರೀತಿ ನಲ್ಮೆ ಕೂಡಿ ಬರಲಿ, ಒಂದಾಗಿ ಗಮನ ಒಂದಾಗಿ ಪಯಣ ಎಂದೆಂದು ಸಾಗಲಿ. ಬಾಳಿನ ಬಂಧನ ಬಾಳಿನಾಯಿ ಬಂಧನ ಜೀವ ಭಾವ ಸೇರಿದಂತೆ ಜೀವನದ ಪಯಣದಲ್ಲಿ ನೀ ಬಂದೆ, ಸಾವಿರದ ಸಂತೋಷ ಸಿರಿ ತಂದೆ. ಸಂಗಾತಿ ನೀನಾದು ಸಂಚಾರಿ ನಾನಾದೆ ಹಿಂದೆ, ನೀನಂದ ಬೆಳಕಾದೆ. ಜೀವನದ ಪಯಣದಲ್ಲಿ ನೀ ಬಂದೆ, ಸಾವಿರದ ಸಂತೋಷ ಸಿರಿ ತಂದೆ.